ಬ್ಯಾಂಗ್ ಅಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:18. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ತಾರಕ್ ಚಿತ್ರದ ಗೀತೆ. ಗಾಯಕರು ಶ್ರೇಯಾ ಘೋಷಲ್ ಮತ್ತು ಅರ್ಮಾನ್ ಮಾಲಿಕ್. ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಶಶಾಂಕ್ ಶೇಷಗಿರಿ ಮತ್ತು ಶ್ರೇಯಾ ಘೋಷಲ್. ಚಿತ್ರ ಜಾನಿ. ಮುಂದಿನ ಗೀತೆ ಕೋಡಗನ ಕೋಳಿ ನುಂಗಿತ್ತ ಚಿತ್ರದ್ದು. ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್. ನನಗೇತ ಕೊಯ್ಯಿಥರ ವನವಾಸ ಜೋಡಿಯಿಲ್ಲದೆ ವಯಸ ವರುಷ ರುಷ ಕಳೆದೆ ವೆಂಕಟೇಶ ನನಗೊಂದು ಮದುವೆ ಮಾಡೋ ತೋಂ ತೋಂದೆದ್ದಿತ್ತೋ ತೋಂ ತೋಂದೆದ್ದಿತ್ತೋ ಏಳು ಕೊಂಡಲ ವಾಸ ನನಗೆ ತಕ್ಕ ಈ ಥರ ವನವಾಸ ಕೈ ಹಿಡಿಯುವ ಹೆಣ್ಯಾರೋ? ಊರ್ವಶಿಯೋ, ಮೇನಕೆಯೋ, ಬೇಲೂರ ಬಾಲಿಕೆಯೋ? ಪ್ರೀತಿಸುವ ಮನಸ್ಸು ಇದೆ, ಕನಸಿನ ಅರಮನೆ ಕಾಯುತ್ತಿದೆ. ನೀ ಸಿಗದೆ ಮಹಾಲಕ್ಷ್ಮಿ ಈ ಜೀವ ಮಂಕಾಗಿದೆ. ಮದುವೆ ನಡೆದಿದೆ ಬೀಸೆ ಬರದೋರ್ಗೆಲ್ಲ, ನನಗೆ ಗುರುಬಲ ಯಾಕೆ ಇನ್ನೂ ಬರಲಿಲ್ಲ? ಗುರುವೇ ಎಂದೋ ಮದುವೆ ಏಳು ಕೊಂಡಲ ವಾಸ ನನಗೇತ ಕುಲೀಧರ ವನವಾಸ ಏಳು ಕೊಂಡಲ ವಾಸ. ಬಯಸಿದ ಉಡುಗೊರೆ ಕೊಡಿಸುವೆನು, ನನ್ನೊಲ್ಲವ ಧನಲಕ್ಷ್ಮಿ ನಿನಗಾಗಿ ನಾ ಕಾದೆನು. ಏಳೇಳು ಜನುಮಗಳು ಜೊತೆಯಲ್ಲಿರುವ ಗೃಹಲಕ್ಷ್ಮಿ, ನೀನೀಗ ಎಲ್ಲಿರುವೆ? ಬಾಬೇಗವೋ ಜೀವವೇ, ಬದುಕು ನಡುವುದೇ ಗಂಡು ಹೆಣ್ಣು ಕೂಡಿ ಹುಡುಕುತ್ತಿರುವೆನು ನನ್ನ ಜನ್ಮದ ಜೋಡಿ. ಚೆಲುವೆ ಎಲ್ಲೇ ಇರುವೆ ತೋಂದೆದ್ದಿತ್ತೋ ಏಳು ಕೊಂಡಲ ವಾಸ ನನಗೆ ತಕ್ಕು ಈ ಥರ ವನವಾಸ. ಜೋಡಿಯಿಲ್ಲದೆ ವಯಸ ವರುಷ ರುಷ ಕಳೆದೆ ವೆಂಕಟೇಶ, ನನಗೊಂದು ಮದುವೆ ಮಾಡೋ ತೋಂದೆದ್ದಿತ್ತು. ಎಲ್ಲರೂ ನನ್ನ ಆಸೆ ಬಿ ನಿನ್ನ ಕಣ್ಣಲೇ ಕರಗಿದೆ, ಏನನ್ನು ಕೇಳದೆ ಈ ಕ್ಷಣದಲ್ಲಿ ನನ್ನ ಕರಸಿ ಕೈ ಚಾಚುವಾಗ ಸಾಧ್ಯವೇ ಇರುವುದು ತೋಡಲಿ ಸೇರದೆ ನನಗೀಗ ನೀನೆ ಮೂಡವೆ ಮನಸೋದ ಮೇಲೆ ತಡವೆ ಮೌನ ಸಿಹಿಯಾಗಿದೆ ಚಂದ್ರನ ಕಣ್ಣಿಗೂ ಬೀಳು ಹೊತ್ತಾಗಿದೆ ಎಲ್ಲರೂ ನಂದಯ ಆಸೆ ಬಿಟ್ಟಾಗಿದೆ ಸಂತೋಷ್ ವೆಂಕಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ರುಕ್ಕು ಚಿತ್ರದ ಹಾಡನ್ನು ಕೇಳಿದಿರಿ. ಕೇಳಿದರೆ ಈಗ ಯುಗ ಚಿತ್ರದ ಗೀತೆ. ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಶ್ರೀನಿವಾಸ್ ಮತ್ತು ಕೈಲಾಶ್ ಶೇಖರ್. ಚಂದ ಚಂದ ಚಂದ ಚಂದ ಚಲುವಮ್ಮ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಬಹಳ ಚೆನ್ನಾಗಿದೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ತೆರೆದಿದೆ, ಮನ ಸೆಳೆದಿದೆ ಖುಷಿಯ ಕಡೆಗೆ. ಎದೆಯೊಳಗಿನ ದನಿ ನಗುತ್ತಿದೆ, ಹೊರ ಎಳೆದಿದೆ ಎಂಥ ಬೆಸುಗೆ. ಕೆಳಗರೆ ಕಿಚ್ಚು ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಕೇಳಿ ಬರುತ್ತಿರುವ ಧ್ವನಿ ಶ್ರೇಯಾ ಘೋಷಾಲ್ ಅವರದು. ಇದುವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೆಳಗರೆ ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು, ಶಿವಮೊಗ್ಗ ತಾಲೂಕು. ಇಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ 30 ದಿನಗಳ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ನಿರುದ್ಯೋಗಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿಯ ಒಳಗಿನವರಾಗಿರಬೇಕು, ಗ್ರಾಮೀಣ ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ,